ವೀರ ಮರಣದೊಂದಿಗೆ ಮುಕ್ತಿಯೂ ದೊರೆಯಂತಾಗಲಿ. ಅರ್ಜುನ ಕೇಳ, ಅರ್ಜುನ ನೀನು ಅರ್ಜುನ, ನಿಂತು ನೋಡುವುದೇನು? ಪಾಶುಪತಾಸ್ತ್ರವನ್ನು ಪಡೆದಾಗ ಅದರೊಂದಿಗೆ ಪಾರ್ವತೀದೇವಿಯು ಕರುಣಿಸಿದಂತ ಅಂಜನ ಶರವನ್ನ ಕರ್ಣನ ಮೇಲೆ ತೆಗೆದು ಹೊಡೆ, ಅದರಿಂದಲೇ ಕರ್ಣನ ಅವಸಾನವಾಗ್ತದೆ. ಕೃಷ್ಣ, ನಿನ್ನ ಮಾತಿನಂತೆ ಅಂಜನಾಸ್ತ್ರವನ್ನು ಪ್ರಯೋಗಿಸುತ್ತಿದ್ದೇನೆ. ಕರ್ಣ ಸಿದ್ಧನಾಗು. ಜುಮಾಣಿ ಕರ್ಣ ಜುಮಾಣಿ ಸಹಿತ ಸ್ತಮಿಸೇ ಕಮಲಿನಿ ಕೌರವನ ಮುಖ ಕಮಲ ಬಾಡಿತು, ತಿಮಿರ ಹೆಚ್ಚಿತು ಶೋಕ ತಮದೊಡನೆ, ತಿಮಿರ ಹೆಚ್ಚಿತು ಶೋಕ ತಮದೊಡನೆ. ಆ ಅರ್ಜುನ, ನಿನ್ನ ಮಾತಿನಂತೆ ಕರ್ಣನ ಅವಸಾನವಾಯಿತು, ಸೂರ್ಯನ ಅಸ್ತಮಾನವೂ ಆಯಿತು. ಈ ಸುದ್ದಿಯನ್ನ ಧರ್ಮರಾಜನಿಗೆ ಹೇಳೋಣ. ನಡೆ ಕರದೊಳು ಪರಶು ಪಾಶಾಂಕುಶಧರನಿಗೆ ಹರುಷಧಿ ಭಕ್ತರ ಪರೇವವಗೆ ಭೂಷಣನ ಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ. ಗಜಮುಖದ ಬಗೆ ಗಣಪಗೆ ಓತೋದಿಂದ ತಾಮ್ ಆತ್ಮೀ ಕೆಳಕರೆ, ಇದುವರೆಗೆ ಯಕ್ಷಗಾನ ಬಯಲಾಟ ಕರ್ಣವಾಸನ ಮೂಡಿಬಂತು. ಇದನ್ನು ಪ್ರಸ್ತುತಪಡಿಸಿದವರು ಸುಜಾತ ಹೆಗಡೆ ಹಾಗೂ ತಂಡದವರು. ಅತ್ತಿರಿ ಸಿದ್ದರಾಮೇಶ್ವರ ಜಾತ್ರೆ ಬಂತು, ಭೋಗಿ ಸಂಕ್ರಾಂತಿ ಹಬ್ಬ ಬಂತು. ಹೌದಲ್ರಿ ಪೂಜಾ, ಪ್ರತಿ ವರ್ಷ ಅಕ್ಕಪಕ್ಕ ಬಿಗಿರ್ನೆಂಟ್ರಿಗ ಶೇಂಗಾ ಹೋಗಿ ರೊಟ್ಟಿ ಶೇಂಗಾ ಚಟ್ನಿ ಅಕ್ಷಿ ಚಟ್ನಿ ಗುರಾ ಚಟ್ನಿ ಪುಟಾಣ್ ಚಟ್ನಿ ಕೊಡ್ತಿದ. ಈ ಸಲ ನಾ ಇನ್ನ ಏನು ಮಾಡೇ ಇಲ್ಲ. ಅತ್ತಿರಿ ನೀವು ಟೆನ್ಷನ್ ತಗೋಬೇಡ್ರಿ, ಬಿಜಾಪುರ್ ಫೇಮಸ್ ಉಮ್ದಿ ಫುಡ್ಸ್ ಅವ್ರಿಗ ನಾ ಎಲ್ಲ ಆರ್ಡರ್ ಮಾಡ್ತೀನಿ. ಹ್ಯಾಂಗ ಆರ್ಡರ್ ಮಾಡ್ತೀನಿ? ಉಮ್ದಿ ಫುಡ್ಸ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅದಲ್ರಿ, 9448174747. ಆನ್ಲೈನ್ ಬುಕ್ ಮಾಡ್ಬೋದ್ರಿ, www.umdifoods.com. ಮತ್ತ ತಡಾಯಕ್ಕ ಇವತ್ತೇ ಆರ್ಡರ್ ಮಾಡು. ಕೇಳುಗರೆ, ಈಗ ಜನಪದ ಸಂಗೀತ ಕಾರ್ಯಕ್ರಮ ಕೇಳೋಣ. ಭಜನಾ ಪದಗಳನ್ನು ಚಿಕ್ಸೌಂಸಿ ಗ್ರಾಮದ ಕಾಶಿನಾಥ್ ಪತ್ತಾರ್ ಹಾಗೂ ತಂಡದವರಿಂದ. ವಿಶ್ವೇಶ್ವರ ಗಣನಾಥ ಪಾರ್ವತಿ ನಂದನ ಗಜಾನನ, ವಿಶ್ವೇಶ್ವರ ವಿಶ್ವೇಶ್ವರ ಗಣ ವಿಶ್ವೇಶ್ವರ ಘನನಾಥ ಪಾರ್ವತಿ ನಂದನ ಗಜಾನನ, ಪ್ರದಾಯಕ ಗಜಾನನ ಮೋಕ್ಷ ಪ್ರದಾಯಕ ಗಜಾನನ, ವಿಶ್ವೇಶ್ವರ ಘನನಾಥ ಪಾರ್ವತಿ ನಂದನ ಗಜಾನನ. ವಿಶ್ವೇಶ್ವರ ಘನನಾಥ ಪಾರ್ವತಿ ನಂದನ ಗಜಾನನ ಮೂಷಿಕ ವಾಹನ ಗಜಾನನ ಮೋದಕ ಪ್ರಿಯಕರ ಗಜಾನನ ನಂದನ ಗಜಾನನ ಪಾರ್ವತಿ ನಂದನ ಗಜಾನನ ಅತ್ತಿರಿ ಸಿದ್ದರಾಮೇಶ್ವರ ಜಾತ್ರೆ ಬಂತು, ಭೋಗಿ ಸಂಕ್ರಾಂತಿ ಹಬ್ಬ ಬಂತು. ಹೌದಲ್ರ ಪೂಜಾ, ಪ್ರತಿ ವರ್ಷ ಅಕ್ಕಪಕ್ಕ ಬಿದರ್ನೆಂಟ್ರಿಗ ಶೇಂಗಾರ ಹೋಗಿ ರೊಟ್ಟಿ ಶೇಂಗಾ ಚಟ್ನಿ ಅಕ್ಷಿ ಚಟ್ನಿ ಗುರ ಚಟ್ನಿ ಪುಟಾಣ್ ಚಟ್ನಿ ಕೊಡ್ತಿದ್ದ. ಈ ಸಲ ನಾ ಇನ್ನೂ ಏನು ಮಾಡೇ ಇಲ್ಲ. ಅತ್ತಿರಿ ನೀವು ಟೆನ್ಷನ್ ತಗೋಬೇಡ್ರಿ, ಬಿಜಾಪುರ್ ಫೇಮಸ್ ಉಂದಿ ಫುಡ್ಸ್ ಅವ್ರಿಗ ನಾ ಎಲ್ಲ ಆರ್ಡರ್ ಮಾಡ್ತೀನಿ. ಹ್ಯಾಂಗ ಆರ್ಡರ್ ಮಾಡ್ತಿ? ಉಂದಿ ಫುಡ್ಸ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅದಲ್ರಿ, 9448171747. ಆನ್ಲೈನ್ ಬುಕ್ ಮಾಡಬಹುದ್ರಿ, www.undifoods.com. ಮತ್ತ ತಡಾ ಯಾಕ, ಇವತ್ತೇ ಆರ್ಡರ್ ಮಾಡು. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ತಿರುಪತಿ ವಾಸ ಗೋವಿಂದ, ತಿರುಮಲ ವಾಸ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಪಾಂಡುರಂಗ ಗೋವಿಂದ, ಪಂಢರಿನಾಥ ಗೋವಿಂದ, ಪುರಾಣ ಪುರುಷ ಗೋವಿಂದ, ಪುಂಡರೀಕಾಕ್ಷ ಗೋವಿಂದ, ವೆಂಕಟರಮಣ ಗೋವಿಂದ, ಸಂಕಟಹರಣ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಆಂಜನೇಯ ರಘುವೀರ ರಾಮದೂತ ಮಾಂ ಪಾಹಿ, ಆಂಜನೇಯ ಮಾಮ ಬಂಧು ಆಂಜನೇಯ ದಯಾ.